ಕಲುಗುಣ ಪೂರ್ಣ ಲಲಿತರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಪೂರ್ಣ ಲಲಿತರಾಗ ಆದಿತಾಳ ಕಲುಗುಣ. Thank you. ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಾರಿಜಾಶ್ರೀ ಅವರ ಕೊಳಲು ವಾದನವನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಸಿಂಧು ಸುಚೇತನ್ ಅವರಿನ ವಯಲಿನ್, ನರಸಿಂಹನ್ ಅವರಿನ ಮೃದಂಗ. ಇನ್ನೀಗ ತ್ಯಾಗರಾಜರ ಕೃತಿ ಮಾ ಜಾನಕಿ, ಕಾಂಬೋಜಿ ರಾಗ ಆದಿತಾಳ. Dear listeners, you are listening to flute recital by V. Varijashree. She is accompanied on the violin by Sindhu Suchetan, on the mridangam Shri Narasimhan. V. Varijashree concludes her flute recital with a composition of Tyagaraja set to Kambhoji Raga Aditala, Ma Janaki.

ಇಂದಿನ ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಾರಿಜಾಶ್ರೀ ಅವರ ಕೊಳಲು ವಾದನವನ್ನ ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಸಿಂಧು ಸುಚೇತನ್ ಅವರಿಂದ ವಯಲಿನ್, ನರಸಿಂಹನ್ ಅವರಿಂದ ಮೃದಂಗ. ರಾಗಂ 24/7 DTH ವಾಹಿನಿಗಾಗಿ ಇಂದಿನ ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.